ಒದಗಿಸಿದ್ದೇವೆ. ನಮ್ಮ ತರಬೇತಿಯ ನಂತರ ಸಾಕಷ್ಟು ಜನರು ಪೌಷ್ಟಿಕ ಕೈತೋಟ ಮಾಡಿದ್ದಾರೆ, ಎರೆಹುಳು ಗೊಬ್ಬರ ತಯಾರಿಸುತ್ತಿದ್ದಾರೆ, ವಿವಿಧ ಹುಲ್ಲಿನ ಗಡ್ಡೆಗಳನ್ನು ಬೆಳೆಯುತ್ತಿದ್ದಾರೆ, ವಿವಿಧ ನಮೂನೆಯ ಡಿಸೈನರ್ ಬ್ಲೌಸ್ಗಳನ್ನು ಹೊಲಿಯುತ್ತಿದ್ದಾರೆ. ಒಟ್ಟಾರೆ ಹೇಳುವುದಾದರೆ ಮಹಿಳೆ ಜಾಗೃತಳಾದರೆ ಕುಟುಂಬ ಜಾಗೃತಗೊಂಡಂತೆ, ಕುಟುಂಬ ಜಾಗೃತೆಯಿಂದ ಗ್ರಾಮಗಳು, ಗ್ರಾಮಗಳಿಂದ ಇಡೀ ದೇಶವು ಜಾಗೃತಗೊಂಡು ದೇಶದ ಸಮಗ್ರ ಹಾಗೂ ಸರ್ವತೋನ್ಮುಖ ಅಭಿವೃದ್ಧಿಗೆ ದಾರಿಯಾಗುತ್ತದೆ. ಆದ್ದರಿಂದ ಸ್ವಸಹಾಯ ಗುಂಪುಗಳು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಸ್ವಸಹಾಯ ಗುಂಪುಗಳ ಅನುಷ್ಠಾನದಿಂದ ಬಡ ಗ್ರಾಮೀಣ ಮಹಿಳೆಯರಿಗೆ ಸ್ವ ಉದ್ಯೋಗ ಅವಕಾಶಗಳು ಸಾಕಷ್ಟು ನೀಡಿದೆ. ಸ್ವಸಹಾಯ ಸಂಘಗಳ ರಚನೆ, ಇವುಗಳಿಂದ ಆಗುವಂತಹ ಸೌಲಭ್ಯಗಳು, ಸುಭದ್ರತೆ ಹ್ಯಾಂಗದ, ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಸಹಾಯ ಸಂಘಗಳು ಯಾವ ರೀತಿಯಲ್ಲಿ ಮಹತ್ತರ ಪಾತ್ರವನ್ನು ನಿರ್ವಹಿಸ್ತಾವ, ಈ ಎಲ್ಲ ವಿಷಯಗಳ ಬಗ್ಗೆ ಬಹಳಷ್ಟು ಸವಿಸ್ತಾರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ನೀಡಿದಿರಿ ಡಾಕ್ಟರ್ ಗೀತಾ ಚನ್ನಾಳ್ ಅವರ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ ಬಾಳಪ್ಪ ಹುಕ್ಕೇರಿ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳೋಣ. ಯಾತಕ್ಕವಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ, ನಮ್ಗ ಪಾಡ ಯಾತಕ್ಕವಾಡ ಊರ ಬ್ಯಾಡ. ಊರ ಮುಂದ ತಿಳಿ ನೀರಿನ ಹಳ್ಳ, ಬೇವು ಮಾವು ಹುಡುಗಲ ಮರ ಚಳ್ಳ, ದಂಡಿ ಗುಂಟ ನೋಡ ನೆಳ ನೆಳ್ಳ, ನೀರ ತರುವಾಗ ನೀರ ತರುವಾಗ ನೀರ ತರುವಾಗ ಗಣಿ ತರ ತೋಡ ಯಾತಕ್ಕವಾಶಾರ ಊರ ಬ್ಯಾಡ. ನಮ್ಮ ಹಳ್ಳಿಯೂರ ನಮ್ಗ ಪಾಡ, ನಮ್ಗ ಪಾಡ ಯಾತಕ್ಕವಾಶಾರ ಊರ ಬ್ಯಾಡ. ಕಟ್ಟಿ ಮ್ಯಾಲ ಕಾಳಿನ ಚೀಲ, ಕಟ್ಟಿ ಮ್ಯಾಲ ಕಾಳಿನ ಚೀಲ, ನಡು ಮನಿಯಾಗ ಕಳಗಿಯ ಸಾಲ, ತುಂಬಿ ಸೂಸ ತಾವ ಗಡಗಿ ಅಡಕಲ, ಖಾಲಿ ಇಲ್ಲವ್ವ ಖಾಲಿ ಇಲ್ಲವ್ವ ಒಂದ ಮನಿ ಮಾಡ ಯಾತಕ್ಕವ್ವ ಶಾರ ಊರ ಬ್ಯಾಡ. ನಮ್ಮ ಹಳ್ಳಿಯೂರ ನಮ್ಗ ಪಾಡ, ನಮ್ಗ ಪಾಡ ಯಾತಕ್ಕವ್ವ ಶಾರ ಊರ ಬ್ಯಾಡ. ಹೈನ ಜಮ್ಮಿ ಹಾಲ ಸಮುದ್ರ, ಹೈನ ಜಮ್ಮಿ ಹಾಲ ಸಮುದ್ರ, ಎಷ್ಟು ತಿನ್ನಾಕಿನಿ ಕೆನಿ ಕೆನಿ ಮೊಸರ, ಮಜ್ಜಿಗೆ ಒಯ್ತಾರ ಊರಂತೂರ, ಸುಲಕ್ಕೊಂದ ಬಂಗಾರ ಬಳಿ ಜೋಡ ಯಾತಕ್ಕವ್ವ ಶಾರ ಊರ ಬ್ಯಾಡ. ನಮ್ಮ ಹಳ್ಳಿಯೂರ ನಮ್ಗ ಪಾಡ ಯಾತಕ್ಕವ್ವ ಶಾರ ಊರ ಬ್ಯಾಡ. ಹುಡು ಎತ್ತು ಹಕ್ಕಿಗೆ ಸಿಂಗರ, ಸಿಂಗರ ಹುಡು ಎತ್ತು ಹಕ್ಕಿಗೆ ಸಿಂಗರ, ಸಿಂಗರಿನ ತಿರುಸ್ತವ ಪೂರ, ಎತ್ತು ಅಲ್ಲ ಅವು ನಮ್ಮ ಮಣಿ ದೇವ್ರ, ಬಸವಣ್ಣಿರದಂಥ ಮನೆಯದು ಕಾಡ ಯಾತಕ್ಕವ್ವ ಶಾರ ಊರ ಬ್ಯಾಡ. ನಮ್ಮ ಹಳ್ಳಿ ನಮ್ಮ ಹಳ್ಳಿಯೂರ ನಮ್ಗ ಪಾಡ, ನಮ್ಗ ಪಾಡ ಯಾತಕ್ಕವ್ವ ಶಾರ ಊರ ಬ್ಯಾಡ. ಊರ ಮುಂದ ಊರ ಮುಂದ ಸೀಮಿಯ ಬರ್ಮ, ಊರ ಮುಂದ ಸೀಮಿಯ ಬರ್ಮ, ಕಾಳು ಮಾಡ್ತಿರ್ತಾರ ಶ್ರೀ ಬಲ ಭೀಮ, ನಿರ್ ದೇವ್ತಿ ಗುಡಿ ಎಲ್ಲಮ್ಮ, ಇವರ ಕರುಣಾ ಇವರ ಕರುಣಾ ತಪ್ಪಿದರೆಲ್ಲ ಕೇಡ ಯಾತಕ್ಕವ್ವ ಶಾರ ಊರ ಬ್ಯಾಡ. ನಮ್ಮ ಹಳ್ಳಿಯೂರ ನಮ್ಗ ಪಾಡ, ನಮ್ಗ ಪಾಡ ಯಾತಕ್ಕವ್ವ ಶಾರ ಊರ ಬ್ಯಾಡ, ಶಾರ ಊರ ಬ್ಯಾಡ, ಶಾರ ಊರ ಬ್ಯಾಡ. ಕೇಳುಗರೆ, ನವಜಾತ ಶಿಶು ಮನೆಗ್ ಬರ್ತದ ಅಂದಾಗ ಅದರ ಒಂದು ಸಡಗರ ಸಂಭ್ರಮನ ಬೇರೆ ಇರ್ತದ. ಶಿಶುವನ್ನ ಯಾವ ರೀತಿಯಲ್ಲಿ ನಾವು ಸ್ವಾಗತಿಸ್ತೇವೆ ಅದೇ ರೀತಿಯಲ್ಲಿ ಬಾಣಂತಿ ಮತ್ತು ಶಿಶುವಿನ ಆರೈಕೆ ಕೂಡ ಬಹಳ ಮುಖ್ಯವಾಗಿರ್ತದೆ. ಇದರಲ್ಲಿ ಎಷ್ಟೋ ಮೂಢನಂಬಿಕೆಗಳು ನಮ್ಮೊಳಗವ. ಹಂಗಿದ್ರ ನವಜಾತ ಶಿಶು ಮತ್ತು ಬಾಣಂತಿಯ ಆರೈಕೆ ಹೆಂಗಿರ್ಬೇಕು ಅಂತ ಹೇಳಿ ಮಾಹಿತಿಯನ್ನ ಮಾಡಿಕೊಡ್ತಾರೆ ಡಾಕ್ಟರ್ ಶಾಂತಲಾ ಹೆರ್ಲೇಕರ್. ಒಂದು ನವಜಾತ ಶಿಶು ಹಾಗೂ ಅದರ ತಾಯಿ ಮನೆಗೆ ಬಂದಾಗ ಆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗುವುದು. ಆದರೆ ಅವರಿಬ್ಬರ ಆರೈಕೆಯಲ್ಲಿ ಹಲವಾರು ಪದ್ಧತಿಗಳು ಹಾಗೂ ಚಿತ್ರ ವಿಚಿತ್ರವಾದ ನಂಬಿಕೆಗಳು ಕಂಡುಬರುವು. ಅವು ಯಾವುವು ಹಾಗೂ ಅವುಗಳಿಂದ ಆಗುವ ಪರಿಣಾಮಗಳು ಏನು ಎಂಬುದು ಇವತ್ತಿನ ನನ್ನ ವಿಷಯ. ಮೊದಲಿಗಾಗಿ ನಾವು ಪದ್ಧತಿ ಅಂದರೆ ಏನು ಹಾಗೂ ಅದು ಹೇಗೆ ಚಾಲನೆಯಲ್ಲಿ ಬಂತು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಹಲವಾರು ವರ್ಷಗಳಿಂದ ಕಾಯ್ದುಕೊಂಡು ಬಂದಿರುವಂತಹ ರೀತಿಗಳೇ ಪದ್ಧತಿ. ಹಿಂದಿನ ಕಾಲದ ಜನರು ತಮಗೆ ಅನುಕೂಲವಾದಂತೆ ಆಗಿನ ಕಾಲದಲ್ಲಿ ಲಭ್ಯವಾಗಿರುವ ವಸ್ತುಗಳನ್ನು ಉಪಯೋಗಿಸಿ ಉತ್ತಮವಾದ ಆರೈಕೆ ಕೊಡುವ ಪ್ರಯತ್ನ ಮಾಡುತ್ತಿದ್ದರು. ಉದಾಹರಣೆಗಾಗಿ ಆ ಕಾಲದಲ್ಲಿ ಚಳಿ ಜಾಸ್ತಿ, ಮಳೆ ಜಾಸ್ತಿ, ಸ್ವೆಟರ್, ಹೊದಿಕೆ, ಗಾದಿ ಉಪಯೋಗ ಕಮ್ಮಿ. ಹೀಗಾಗಿ ಬಾಣಂತಿ ಹಾಗೂ ನವಶಿಶುವಿಗೆ ಇದ್ದಲಿಯಿಂದ ಕಾಯಿಸುವುದು, ತಲೆ ಕಟ್ಟಿ ಹಲವಾರು ಪದರಿನ ಬಟ್ಟೆ ಹಾಕುತ್ತಿದ್ದರು. ಈಗ ಯಾವುದೇ ಕಾಲವಿರಲಿ ಶಖೆ ಇರುವುದೇ, ಹಾಗಾಗಿ ಮೊದಲಿನಂತೆ ಹಲವಾರು ಪದರಿನ ಬಟ್ಟೆ ಹಾಕಿದರೆ ತಾಯಿ ಹಾಗೂ ಮಗುವಿಗೆ ಹಿಂಸೆ ಆಗುವುದು. ಈಗಿನ ಕಾಲದಲ್ಲಿ ನಮಗೆ ಅಂದರೆ ಸಾರ್ವಜನಿಕರಿಗೆ ಆ ದಿನದ ತಾಪಮಾನಕ್ಕೆ ಎಷ್ಟು ಅರವೆ ಬೇಕು ಅನಿಸುತ್ತದೋ ಅದಕ್ಕಿಂತ ಒಂದು ಅಥವಾ ಎರಡು ಪದರಿಗಳ ಹೆಚ್ಚು ಅರವೆ ಹಾಕಿದರೆ ಕೂಸಿಗೆ ಸಾಕು. ಅದೇ ತರಹ ತಾಯಿಗೂ ಸಹ ಕುಂಚಿಗೆ ಚಳಿಗಾಲದಲ್ಲಿ ಅಷ್ಟೇ ತಾಯಿಗೆ ಕಟ್ಟಿರಿ. ಈಗ ಪದ್ಧತಿ ಉಂಟಾಗುವುದಕ್ಕೆ ಮತ್ತೊಂದು ರೀತಿಯೂ ಇದೆ, ಅದು ಏನೆಂದರೆ ಸ್ಪರ್ಧೆ. ನೀವು ಬಾಣಂತಿಗೆ ಎರಡು ಚಮಚ ತುಪ್ಪ ತಿನ್ನಿಸುತ್ತೀರಾ, ಹಾಗಾದರೆ ನಾವು ನಾಲ್ಕು ಚಮಚ ತಿನ್ನಿಸ್ತೀವಿ, ಮತ್ತು ಯಾರೋ ಅರ್ಧ ವಾಟಿ ತಿನ್ನಿಸುತ್ತಾರೆ. ಆ ಸ್ಪರ್ಧೆಯಿಂದ ಈಗ ಆ ಬಾಣಂತಿಗೆ ವಾರದಲ್ಲಿ ಸಾಧಾರಣ ಒಂದು ಡಬ್ಬಿ ತುಪ್ಪ ತಿನ್ನಿಸುವ ಪ್ರಯತ್ನ ಮಾಡುತ್ತಾರೆ. ತಾಯಿಯ ನರಗಳಿಗಾಗಲಿ ಹಾಗೂ ಮೂಳೆಗಳ ಪೋಷಣೆಗಳಾಗಲಿ ನಾಲ್ಕು ಸಣ್ಣ ಚಮಚ ತುಪ್ಪ ಒಂದು ದಿವಸಕ್ಕೆ ಸಾಕು. ಸಸ್ಯಹಾರಿ ತಾಯಿಗೆ ಸರಿಯಾದ ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಹಣ್ಣು, ಹಾಲು, ಬೇಳೆ, ತರಕಾರಿ ಎಲ್ಲವನ್ನೂ ಕೊಡಿರಿ. ಅದರಲ್ಲಿ ಯಾವುದೇ ತರಹದ ನಿರ್ಬಂಧಗಳು ಇಲ್ಲ. ಮಾಂಸಾಹಾರಿಗಳಲ್ಲಿ ಮೀನು ಸೇವಿಸುವುದು ಅತ್ಯುತ್ತಮ. ಸಾಕಷ್ಟು ಕಾಯಿಸಿ ಆರಿಸಿದ ನೀರನ್ನು ತಾಯಿಗೆ ಕೊಡಬೇಕು. ಅದರಿಂದ ಗಂಡು ಮಗುವಿಗೆ ಹೊಟ್ಟೆ ನೋವು ಬರುವುದು ಎಂಬ ಕಲ್ಪನೆ ತಪ್ಪು. ಈಗ ತಪ್ಪು ನಂಬಿಕೆ ಉಂಟಾಗುವುದಕ್ಕೆ ಮತ್ತೊಂದು ಉದಾಹರಣೆ ನೋಡೋಣ. ಸಣ್ಣ ಮಕ್ಕಳು ರಸ್ತೆಯಲ್ಲಿ ಗುಂಡಿ ಕಂಡಾಗ ಅದರಲ್ಲಿ ಕಲ್ಲು, ನೀರು, ಕಟ್ಟಿಗೆ ಹಾಕುವರು. ಹಾಗೆಯೇ ಯಾರಿಗೋ ನವಶಿಶುವನ್ನು ಕಿವಿ ಹಾಗೂ ಮೂಗು ನೋಡಿದಾಗ ಅನಿಸಿತಂತೆ, ಅದರಲ್ಲಿ ಎಣ್ಣೆ ಸುರಿದು ಜೋರಾಗಿ ಉಗಿದರು. ನಮ್ಮ ದೇಹದಲ್ಲಿ ಪ್ರಬಲ ಪ್ರತಿರೋಧಕ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಕಣ್ಣು, ಮೂಗು, ಕಿವಿ ಯಾವುದರಲ್ಲಿಯೂ ಎಣ್ಣೆ ಇತ್ಯಾದಿ ಹಾಕುವ ಅವಶ್ಯಕತೆ ಇಲ್ಲ. ಅನುಭವಿ ತಜ್ಞ ವೈದ್ಯರು ಕೊಟ್ಟ ಔಷಧಿಗಳನ್ನು ಮಾತ್ರ ಬಳಸಬೇಕು. ಹೊಕ್ಕಳಿಗೆ ಯಾವುದೇ ಪೇಸ್ಟು, ಶಗಣಿ, ಕ್ರೀಮ್ ಹಚ್ಚಬಾರದು. ನವಶಿಶುವಿನ ನೆತ್ತಿ ಅಂದರೆ ಬುರಡೆ ಬೆಳವಣಿಗೆ ಆಗದೆ ಇರುವಂತಹ ಒಂದು ಜಾಗ ಇರುತ್ತದೆ. ಸಾಧಾರಣ ಒಂದು ವರ್ಷ ಕಾಲ ಬೇಕು ತಲೆಬುರುಡೆ ಪೂರ್ಣವಾಗಿ ಕೂಡಿಕೊಳ್ಳುವುದಕ್ಕೆ. ಹಲವಾರು ಜನರು ಆ ಜಾಗದಲ್ಲಿ ಎಣ್ಣೆ ತುಂಬಿ ಪೌಡರ್ ಹಾಕಿ ಪೇಪರ್ ಇಡುವರು. ಇವುಗಳಿಂದ ಎಲ್ಲವೂ ಬೆಳೆಯುವುದಿಲ್ಲ. ವ್ಯತಿರಿಕ್ತವಾಗಿ ಶಿಶುವಿನ ಮೆದುಳಿಗೆ ಅಪಾಯ ಆಗಿ ಮಾನಸಿಕ ತೊಂದರೆ ಅಥವಾ ದೌರ್ಬಲ್ಯ ಬರುವ ಸಂಭಾವನೆ ಜಾಸ್ತಿ. ನಿಮಗೆ ಆ ಬುರಡೆ ಕೂಡಿಕೊಳ್ಳಬೇಕು ಅನಿಸುತ್ತಿದ್ದರೆ ತಾಯಿಯ ಹಾಲು ಕುಡಿಸಿ. ಅದರಲ್ಲಿ ಇರುವ ಕ್ಯಾಲ್ಸಿಯಂ ಅಂಶ ಆ ಕೆಲಸ ಮಾಡುತ್ತದೆ. ತಾಯಿ ಎದೆ ಹಾಲಿನಲ್ಲಿ ಆ ಶಿಶುವಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು, ಸಾಕಷ್ಟು ನೀರು, ವಿಟಮಿನ್ಸ್, ರೋಗ ನಿರೋಧಕ ಶಕ್ತಿ ಸರಿಯಾದ ಪ್ರಮಾಣದಲ್ಲಿ ಹಾಗೂ ಶಿಶುವಿಗೆ ಪಚನವಾಗುವಂತಹ ರೂಪದಲ್ಲಿ ಇರುವುದು. ಹೀಗಾಗಿ ಮೊದಲಿಗೆ ಬರುವಂತಹ ತಾಯಿಯ ಗಟ್ಟಿ ಹಳದಿ ಹಾಲಾಗಲಿ ಅಥವಾ ಮುಂದೆ ಬರುವ ಬಿಳಿ ಹಾಲಾಗಲಿ ಕನಿಷ್ಠ 6 ತಿಂಗಳವರೆಗೆ ಕುಡಿಸಲೇಬೇಕು. ದೇವರ ಸೃಷ್ಟಿ ಇದು, ತಿರಸ್ಕರಿಸಬಾರದು. ಸಕ್ಕರೆ, ಜೇನುತುಪ್ಪ, ನೀರು ಹುಟ್ಟಿದ ಮಗುವಿಗೇ ಅಲ್ಲ, ಮುಂದೆ 6 ತಿಂಗಳವರೆಗೂ ಆ ಶಿಶುವಿಗೆ ಕೊಡೋದು ಸರಿಯಲ್ಲ. ಮಲಿಯನ್ನು ಸ್ವಚ್ಛವಾಗಿ ನೀರಿನಿಂದ ತೊಳೆದು ಎರಡೂ ಮಲಿಗಳನ್ನು ಸಮಾನವಾಗಿ ಹಾಲು ಕುಡಿಸಲು ಉಪಯೋಗಿಸಬೇಕು. ಇನ್ನು ಬಾಣಂತಿ ಕೋಣೆ ಬಗ್ಗೆ ಸ್ವಲ್ಪ ಮಾತನಾಡೋಣ. ಸಾಕಷ್ಟು ಶುದ್ಧ ಗಾಳಿ, ಬೆಳಕು ಒಂದು ಕೋಣೆಗೆ ಬರದೇ ಹೋದರೆ ಆ ಕೋಣೆಯಲ್ಲಿ ಕ್ರಿಮಿಕೀಟಗಳು ಹೆಚ್ಚಾಗಿ ತಾಯಿ ಹಾಗೂ ಮಗುವಿಗೆ ರೋಗ ಬರುವಂತಾಗುವುದು. ಹೀಗಾಗಿ ಬಾಣಂತಿ ಕೋಣೆ ಎಂಬ ಕಲ್ಪನೆಯೇ ಅಪಾಯಕಾರಿ. ತಾಯಿ ಹಾಗೂ ಶಿಶು ಇರುವ ಜಾಗದಲ್ಲಿ ನೆಲ, ಹಾಸಿಗೆ, ಹೊದಿಕೆ, ವಾತಾವರಣ ಸ್ವಚ್ಛ ಇಡುವುದು ಬಹುಮುಖ್ಯ. ಸೊಳ್ಳೆ ಹಾಗೂ ಇತರ ಹುಳಗಳು ಹೋಗಬೇಕು ಅಂತೂ ಹೇಳಿ ಸುಮಾರು ಜನರು ಲೋಬಾನ ಉಪಯೋಗಿಸುತ್ತಾರೆ. ಆದ್ದರಿಂದ ಬರುವ ಹೊಗೆಯು ಶಿಶುವಿನ ಶ್ವಾಸಕೋಶಕ್ಕೆ ತೊಂದರೆ ಕೊಡುವುದು. ಸೊಳ್ಳೆಗಳಿಗಾಗಿ ಸೊಳ್ಳೆ ಪರದೆ ಉಪಯೋಗಿಸಿರಿ ಅಥವಾ ಗಾಳಿ ಆಡುವ ಕೋಣೆಗೆ ಲೋಬಾನ ಹಾಕಿ ಆ ಹೊಗೆಯು ಪೂರ್ಣವಾಗಿ ಹೋದ ಮೇಲೆಯೇ ಆ ಶಿಶುವಿಗೆ ಆ ಕೋಣೆಯಲ್ಲಿ ಮಲಗಿಸಿರಿ. ಭೆಟ್ಟಿಯಾಗಲು ಬಂದವರಿಗೆ ಕೈ ಕಾಲು ಸ್ವಚ್ಛವಾಗಿ ನೀರು ಹಾಗೂ ಸೋಪಿನಿಂದ ತೊಳೆದ ಮೇಲೆಯೇ ಮಗುವನ್ನು ಮುಟ್ಟಲಿಕ್ಕೆ ಬಿಡಿ. ಈಗ ಶಿಶುವಿಗೆ ಎಣ್ಣೆ ಹಚ್ಚುವ ವಿಧಾನ. ಆ ಮೃದುವಾದ ಮಗುವಿನ ಚರ್ಮಕ್ಕೆ 4-5 ಹನಿ ಎಣ್ಣೆ ಸಾಕು. ನಮ್ಮ ಅಂಗೈಯಿಂದ ಸೂಕ್ಷ್ಮವಾಗಿ ಸಾವಕಾಶವಾಗಿ ಅದರ ಮೈಯನ್ನು ತಿಕ್ಕಬೇಕು. ಎಣ್ಣೆ ಹಚ್ಚಲು ಬರುವ ಹೆಂಗಸರು ತಮ್ಮ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿದಲ್ಲಿ ಮಗುವಿನ ಎಲುಬು ಸರಿಯಬಹುದು, ಮುರಿಯಬಹುದು. ಅದರ ಬಗ್ಗೆ ಎಚ್ಚರವಿರಲಿ. ಈಗ ಅದರ ಸ್ನಾನಕ್ಕೆ ತಯಾರಿಸಿದ ಬಿಸಿ ನೀರಿನ ತಾಪಮಾನವನ್ನು ನಿಮ್ಮ ಮೊಣಕೈಯಿಂದ ತಪಾಸಣೆ ಮಾಡಬೇಕು. ಅತಿಯಾಗಿ ಬಿಸಿ ನೀರು ಹಾಕಿದಲ್ಲಿ ಮಗು ಅಳುವುದು, ಚರ್ಮ ಕೆಂಪಾಗಿ ಸುಡುವ ಸಂಭವತೆಯೂ ಇದೆ. ಗಂಡು ಮಕ್ಕಳ ಶಿಶ್ನದ ಚರ್ಮ ಹಿಂದೆ ಸರಿಸುವ ಪ್ರಯತ್ನ ಮಾಡಬಾರದು. ಕೆಲವು ನವಜಾತ ಶಿಶುಗಳಲ್ಲಿ ಎದೆ ತೊಟ್ಟುಗಳು ಸೋರಬಹುದು, ಅದನ್ನು ಹಿಂಡಿ ತೆಗೆಯುವ ಪ್ರಯತ್ನ ಮಾಡಬಾರದು. ತಾಯಿಗೆ ಆದಷ್ಟು ಬೇಗ ಓಡಾಟಕ್ಕೆ ಪ್ರೋತ್ಸಾಹ ಕೊಡಬೇಕು. ಭಾರ ಎತ್ತುವ ಕೆಲಸಗಳನ್ನು ಮಾಡಬಾರದು, ಆದರೆ ಸತತವಾಗಿ ಮಲಗಿಯೇ ಇರುವುದು ಸರಿಯಲ್ಲ. ತಾಯಿಯಲ್ಲಿ ಸಾಧಾರಣವಾಗಿ 3 ವಾರದವರೆಗೆ ರಕ್ತಸ್ರಾವ ಆಗುತ್ತದೆ. ಈ ದಿವಸಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಮುಖ್ಯ. ದಿನವೂ ಸ್ನಾನ ಮಾಡಬೇಕು. ರಕ್ತಸ್ರಾವಕ್ಕೆ ಸ್ವಚ್ಛ ಬಟ್ಟೆಯನ್ನು ಉಪಯೋಗಿಸಬೇಕು. ಹೆರಿಗೆ ಜಾಗದ ಗಾಯದ ಬಗ್ಗೆ ಕಾಳಜಿ ವಹಿಸಿರಿ. ಲೈಂಗಿಕ ಸಂಬಂಧವನ್ನು ಕನಿಷ್ಠ 6 ವಾರದವರೆಗೆ ಮಾಡಬಾರದು. ಮುಂದಿನ ವಿಷಯ ತಾಯಿಯಲ್ಲಿ ಬರುವ ಖಿನ್ನತೆ. ಈಗ ನಿದ್ರಾಹೀನತೆ, ನೋವು, ಆತಂಕ, ಅಪಚನ ಮುಂತಾದವುಗಳಿಂದ ಪ್ರಸೂತಿ ಆದ ತಾಯಿಗೆ 2 ವಾರದವರೆಗೆ ಖಿನ್ನತೆ ಆಗುವುದು ಸರ್ವಸಾಧಾರಣ. ಇದನ್ನು ನಾವು ಪ್ರೆಗ್ನೆನ್ಸಿ ಬ್ಲೂಸ್ ಎನ್ನುತ್ತೇವೆ. ಇದರ ನಿರ್ವಹಣದಲ್ಲಿ ಗಂಡನ ಪಾತ್ರ ಬಹುಮುಖ್ಯ. ಅವನು ಹಾಗೂ ಇತರ ಸಂಬಂಧಿಕರು ಪ್ರೀತಿ, ಗೌರವ ಹಾಗೂ ಸ್ನೇಹದಿಂದ ಬಾಣಂತಿಯನ್ನು ನೋಡಿಕೊಳ್ಳಬೇಕು. 2 ವಾರದ ಮೇಲೂ ಖಿನ್ನತೆ ಕಮ್ಮಿ ಆಗದೆ ಹೋದರೆ ವೈದ್ಯರ ಸಲಹೆ ಪಡೆದುಕೊಳ್ಳಬೇಕು. ಯಾವುದೇ ಔಷಧಿ ಕೊಡುವ ಮೊದಲು ತಾಯಿ ಹಾಲಿನ ಮೇಲೆ, ಶಿಶುವಿನ ಮೇಲೆ ಆಗುವ ಅದರ ಪರಿಣಾಮವನ್ನು ವೈದ್ಯರ ಬಳಿ ತಿಳಿದುಕೊಳ್ಳಬೇಕು. ಮುಂದಿನ ಹೆರಿಗೆಗೆ ಕನಿಷ್ಠ 2 ವರ್ಷದ ಅಂತರ ಇರಲೇಬೇಕು. ಕೊನೆಯದಾಗಿ, ಹೆಣ್ಣು ಆಗಲಿ ಗಂಡು ಆಗಲಿ, ಮಗುವಿಗೆ ಹಾಗೂ ತಾಯಿಗೆ ಮನೆಯಲ್ಲಿ ಪ್ರೀತಿಯ ವಾತಾವರಣ ಕೊಡಲೇಬೇಕು. ಡಾಕ್ಟರ್ ಶಾಂತಲಾ ಹೆರ್ಲೇಕರ್ ಅವರಿಂದ ನವಜಾತ ಶಿಶು ಹಾಗೂ ಬಾಣಂತಿಯ ಆರೈಕೆ ಕುರಿತು ಮಾಹಿತಿಯನ್ನ ಕೇಳಿದ್ರಿ. ಇದು ಈ ವಾರದ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಮತ್ತೆ ಬರುವ ವಾರ ಭೇಟಿ ಮಾಡೋಣ. ನಮಸ್ಕಾರ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ ಆಲಿಸಿ. ಮುಂಗಾರು ಬೆಳೆ ಸ್ಪರ್ಧೆಗೆ ಕೃಷಿ ಪ್ರಶಸ್ತಿ ಆಯ್ಕೆಗೆ ಅರ್ಜಿಗಳ ಆಹ್ವಾನ. ಧಾರವಾಡ ಜಿಲ್ಲೆಯ ಕೃಷಿ ವಲಯದಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಹಾಗೂ ರೈತರಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಸಲು ಕೃಷಿ ಇಲಾಖೆ ಧಾರವಾಡ 2022-23 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯ, ಜಿಲ್ಲೆ, ತಾಲೂಕು ಮಟ್ಟದಲ್ಲಿ ನಿಗದಿಪಡಿಸಿದ ವಿವಿಧ ಬೆಳೆಗಳಲ್ಲಿ ಬೆಳೆ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಆಸಕ್ತಿಯುಳ್ಳ ರೈತರು ನಿಗದಿತ ಅರ್ಜಿ ನಮೂನೆಯಲ್ಲಿ ಅವಶ್ಯಕ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯಕ್ಕೆ 31st 2022 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ನಮೂನೆ, ಪ್ರವೇಶ ಶುಲ್ಕ ಭರಣ ಮಾಡುವುದು, ಬೆಳೆ ಕಟಾವು ಮಾಡುವ ವಿಧಾನ, ಸ್ಪರ್ಧಾತ್ಮಕ ಇಳುವರಿಯ ಮಾಹಿತಿ ಇತ್ಯಾದಿಗಳ ಬಗ್ಗೆ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯ ಇಲ್ಲವೇ ಸಂಬಂಧಿಸಿದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಪರಿಶಿಷ್ಟ ಜಾತಿ ಇಲ್ಲವೇ ಪರಿಶಿಷ್ಟ ವರ್ಗದ ರೈತರಿಗೆ ರೂ 25 ಮತ್ತು ಸಾಮಾನ್ಯ ರೈತರಿಗೆ ರೂ 100 ಶುಲ್ಕ ಇರುತ್ತದೆ. ರಾಜ್ಯಮಟ್ಟದ ಬೆಳೆ ಸ್ಪರ್ಧೆಗೆ ಮುಂಗಾರು ಹಂಗಾಮಿಗೆ ಭತ್ತ ನೀರಾವರಿ, ಭತ್ತ ಮಳೆಯಾಶ್ರಿತ, ರಾಗಿ ಮಳೆಯಾಶ್ರಿತ, ಶೇಂಗಾ ಮಳೆಯಾಶ್ರಿತ, ತೊಗರಿ ಮಳೆಯಾಶ್ರಿತ, ಸೋಯಾ ಅವರೆ ಮಳೆಯಾಶ್ರಿತ, ಗೋವಿನ ಜೋಳ ಮಳೆಯಾಶ್ರಿತ, ನವಣೆ ಮಳೆಯಾಶ್ರಿತ, ಸಜ್ಜೆ ಮಳೆಯಾಶ್ರಿತ. ಜಿಲ್ಲಾ ಮಟ್ಟಕ್ಕೆ ಮುಂಗಾರು ಹಂಗಾಮಿಗೆ ಸೋಯಾ ಅವರೆ ಮಳೆಯಾಶ್ರಿತ ಬೆಳೆಗಳನ್ನು ನಿಗದಿಪಡಿಸಲಾಗಿದೆ. ತಾಲೂಕು ಮಟ್ಟದ ಬೆಳೆ ಸ್ಪರ್ಧೆಗೆ ಸಂಬಂಧಿಸಿದಂತೆ ಧಾರವಾಡ ತಾಲೂಕಿಗೆ ಸೋಯಾ ಅವರೆ ಮಳೆಯಾಶ್ರಿತ, ಹುಬ್ಬಳ್ಳಿ ತಾಲೂಕಿಗೆ ಸೋಯಾ ಅವರೆ ಮಳೆಯಾಶ್ರಿತ, ಕುಂದಗೋಳ ತಾಲೂಕಿಗೆ ಶೇಂಗ ಮಳೆಯಾಶ್ರಿತ, ಕಲಘಟಗಿ ತಾಲೂಕಿಗೆ ಗೋವಿನ ಜೋಳ ಮಳೆಯಾಶ್ರಿತ ಹಾಗೂ ನವಲಗುಂದ ತಾಲೂಕಿಗೆ ಗೋವಿನ ಜೋಳ ಮಳೆಯಾಶ್ರಿತ ಬೆಳೆಗಳನ್ನು ನಿಗದಿಪಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ. 2022-23 ಸಾಲಿನಲ್ಲಿ ಕೃಷಿಯಲ್ಲಿ ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸುವ ಹಾಗೂ ಇತರೆ ಮಹಿಳೆಯರನ್ನು ಕೃಷಿಯತ್ತ ಆಕರ್ಷಿಸಲು ಪ್ರತ್ಯೇಕವಾಗಿ ಮಹಿಳೆಯರಿಗೆ ಕೃಷಿ ಪ್ರಶಸ್ತಿಯನ್ನು ನೀಡಲು ಸರ್ಕಾರವು ಅನುಮೋದನೆ ನೀಡಿದ ಪ್ರಯುಕ್ತ ಅರ್ಜಿಗಳನ್ನು ಸಲ್ಲಿಸಲು ಕೋರಲಾಗಿದೆ. ಆಸಕ್ತ ರೈತರು ಇಲ್ಲವೇ ರೈತ ಮಹಿಳೆಯರು ದಿನಾಂಕ 31/8/2022 ಒಳಗಾಗಿ ಆಯಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಿಗೆ ಅರ್ಜಿ ಸಲ್ಲಿಸಬಹುದು. ಇದುವರೆಗೂ ಪ್ರಕಟಣೆ ಕೇಳಿದಿರಿ. ಈಗ ಚೌಡಕಿ ಪದ. ಅಥಣಿಯ ಯಲ್ಲಮ್ಮನವಾಡಿಯ ರಾಧಾಬಾಯಿ ಎಂ ಮಾದರ್ ಹಾಗೂ ಸಂಗಡಿಗರು ಹಾಡುತ್ತಾರೆ. ಬಾಗಿವಂತಿ ರೇಣುಕಾ ಬಾರವ ರೇಣುಕ ಜಗದಂಬ, ಸತ್ತಿವಂತಿ ನಡಗಂಗಾ ಬಾರವ ರೇಣುಕ ಜಗದಂಬ, ಬಾಗಿವಂತಿ ರೇಣುಕಾ ಬಾರವ ರೇಣುಕ ಜಗದಂಬ, ಸತ್ತಿವಂತಿ ನಡಗಂಗಾ ಬಾರವ ರೇಣುಕ ಜಗದಂಬ. ಬೆಳೆದಿದ್ದ ಬಯಸಿದೆ ಬರುವ ರೇಣುಕ ಜಗದಂಬ. ಚೌಡಕಿ ಪದ ಕೇಳುತ್ತಿರುವಿರಿ. Thank you. ಇದುವರೆಗೆ ಅಥಣಿಯ ಯಲ್ಲಮ್ಮನವಾಡಿಯ ರಾಧಾಬಾಯಿ ಎಂ ಮಾದರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ ಕೇಳಿದಿರಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಮೊದಲಿಗೆ ಹುಬ್ಬಳ್ಳಿ ಮಾರುಕಟ್ಟೆ ಸ್ಥಳೀಯ ಇಲ್ಲವೇ ಜವರಿ ಕಡಲೆಕಾಳು ಕನಿಷ್ಠ 4,110 ಗರಿಷ್ಠ 4,270 ಪ್ರತಿ ಕ್ವಿಂಟಾಲ್ಗೆ ಉದ್ದಿನಕಾಳು 1,009 ಕನಿಷ್ಠವಾದರೆ ಗರಿಷ್ಠ 6,000